ಲೇಬರ್ ಶಾರ್ಟೇಜ್ ಅಂತಿರ್ತೀವಿ. ಆ ನಿಟ್ಟಿನಲ್ಲಿ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿರುವ ಕೃಷಿ ಇಂಜಿನಿಯರಿಂಗ್ ಮಹಾವಿದ್ಯಾಲಯದ ಕೃಷಿ ಯಂತ್ರೋಪಕರಣ ವಿಭಾಗದಲ್ಲಿ ಕೆಲವೊಂದು ವಿವಿಧ ಬೆಳೆಗಳಿಗೆ ಯಾಂತ್ರೀಕರಣ ಸಲುವಾಗಿ ಯಂತ್ರೋಪಕರಣಗಳನ್ನು ಅಭಿವೃದ್ಧಿಪಡಿಸಿ ವಿನ್ಯಾಸ ಮಾಡಲಾಗಿದೆ. ಅವುಗಳಲ್ಲಿ ಮುಖ್ಯವಾಗಿ ನೀವು ಸಿಂಪರಣೆ ಮಾಡೋದು ಬಹಳ ಮುಖ್ಯ. ನಾರ್ಮಲಿ ನೀವೆಲ್ಲ ಏನು ಮಾಡ್ತೀರಿ, ನೀವಾಗಲಿ ಅಥವಾ ಯಾರೊಬ್ರು ಲೇಬರ್ ಎಂಗೇಜ್ ಮಾಡ್ತೀರಿ, ಮಾಡಿದಾಗ ಸಿಂಪರಣೆ ಮಾಡಬೇಕಾದ್ರೆ ನಾವೆಷ್ಟೇ ಹೇಳ್ತೀವಿ ಜನರಲಿ, ಅವರು ಸಿಂಪರಣೆ ಮಾಡೋರು ಮಾಸ್ಕ್ ಹಾಕೋಬೇಕು, ಕೈಗೆ ಗ್ಲೌಸ್ ಹಾಕೋಬೇಕಂತ. ಬಿಕಾಸ್ ಅವು ಏನು ನೀವು ಕೆಮಿಕಲ್ಸ್ ಯೂಸ್ ಮಾಡ್ತೀವಲ್ಲ ರಾಸಾಯನಿಕ, ಇವು ಬಹಳ ಸ್ಟ್ರಾಂಗ್ ಇರ್ತಾವೆ, ವ್ಯತಿರಿಕ್ತ ಪರಿಣಾಮ ಬೀರ್ತಾವೆ. ಅವು ಸಿಂಪರಣೆ ಮಾಡಿದಾಗ ಸಣ್ಣ ಡಸ್ಟ್ ಪಾರ್ಟಿಕಲ್ಸ್ ಆಗಿ ಗಾಳಿಯಿಂದ ಹೋಗಲ್ಕ. ನೀವು ಅದ್ರ ಜೊತೆಗೆ ಸಿಂಪರಣೆ ಯಂತ್ರ ಜೊತೆಗೆ ಅಡ್ಡಾಡ್ತಿರ್ತೀರಿ, ನ್ಯಾಪ್ಸಾಕ್ ಸ್ಪ್ರೇಯರ್ ಅಥವಾ ಯಾವ್ದಾರ ಇಂಜಿನ್ ಆಪರೇಟೆಡ್ ಸ್ಪ್ರೇಯರ್ ಹಿಡ್ಕೊಂಡು. ಆ ಟೈಮಲ್ಲಿ ನಿಮಗೆ ಆ ಡಸ್ಟ್ ಮುಖಾಂತರ ಇನ್ಹೇಲ್ ಮಾಡ್ಬೋದು, ನಿಮ್ಗೆ ಗೊತ್ತಿರಲಾರ್ದೇ ಉಸಿರಾಡ್ತೀರಿ. ಎಷ್ಟೋ ಸಮಯದಲ್ಲಿ ನಾವು ನೋಡೀವಿ, ಸಂಜೆ ಹೊತ್ತಾದ್ಮೇಲೆ ಅವ್ರು ಮೂರ್ಛೆ ಹೋಗಿ ಬಿದ್ದಿದ್ದಾರೆ, ನಾವು ಅಡ್ಮಿಟ್ ಮಾಡಿದ್ವಿ ಅವನ್ನ, ಇವತ್ತು ಇದು ಕೀಟ ರೋಗ ಈ ಬಂದಿದ್ದ ಸಲುವಾಗಿ ಕೆಮಿಕಲ್ ಹೊಡ್ಯಾಕೆ ಹೋಗಿದ್ರು ಅಂತ ಕೇಳ್ತೀವಿ. ಆ ನಿಟ್ಟಿನಲ್ಲಿ ನಮ್ಮ ಕೃಷಿ ಇಂಜಿನಿಯರಿಂಗ್ ಮಹಾವಿದ್ಯಾಲಯದಲ್ಲಿ ಏನು ಮಾಡಿದ್ವಿ ಅಂದರೆ ಒಂದು ರಿಮೋಟ್ ಕಂಟ್ರೋಲ್ಡ್ ಸ್ಪ್ರೇಯರ್, ಸೋಲಾರ್ ಆಪ್ರೇಟೆಡ್. ಅದನ್ನು ಅಂದರೆ ಇತ್ತೀಚೆಗೆಲ್ಲ ಇಂಜಿನ್ ಆಪ್ರೇಟೆಡ್ ಟ್ರ್ಯಾಕ್ಟರ್ ಆಪ್ರೇಟೆಡ್ ಸ್ಪ್ರೇಯರ್ ಬಂದು ಅವುಗಳಿಗೆ ಇಂಜಿನ್ ಅಥವಾ ಟ್ರ್ಯಾಕ್ಟರ್ ಆಪ್ರೇಟ್ ಮಾಡಿದ್ರೆ ಡೀಸೆಲ್ ಅಥವಾ ಪೆಟ್ರೋಲ್ ಇಂಜಿನ್ ಪೆಟ್ರೋಲ್ ನೀವು ಹಾಕ್ಬೇಕಾಗ್ತದೆ ಬಂದು, ಅಂದರೆ ಅದನ್ನು ಸುಡೋದ್ರಿಂದ ಮಾಲಿನ್ಯ ಆಗ್ತದೆ, ಪ್ಲಸ್ ಖರ್ಚು ಜಾಸ್ತಿ ಆಗ್ತದೆ, ಸಿಂಪರಣಾ ವೆಚ್ಚ. ಜೊತೆಗೆ ಅವುಗಳನ್ನು ನೀವು ಉಪಯೋಗ ಮಾಡ್ಕೋಬೇಕಾದ್ರೆ ಅವುಗಳ ಜೊತೆಯಲ್ಲೇ ನೀವು ಹೊಲದಲ್ಲಿ ಸಿಂಪರಣೆ ಯಂತ್ರಗಳ ಜೊತೆಗೆ ಅಡ್ಡಾಡ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಎರಡು, ಒಂದು ಫ್ಯೂಯಲ್ ಇಂಧನ ಉಳಿತಾಯ ಮಾಡಲಿಕ್ಕೆ ಮತ್ತು ನೀವು ರೈತರು ಅಥವಾ ಯಾರು ಆಪ್ರೇಟ್ ಮಾಡ್ತಿರ್ತಾರೆ ಅದನ್ನು, ಅವನು ಅದರಿಂದ ಸಿಂಪರಣೆ ಯಂತ್ರದಿಂದ ದೂರ ಇದ್ದು ರಿಮೋಟ್ ಏನು ಒಟ್ಟು ಅಡ್ಡಾಡಿ ಅದ್ರ ಮೇಲೆ ಅಡ್ಡಾಡಿ ಪ್ರೆಷರ್ಗೆ ಅವು ತೆನೆಗಳಿಂದ ಕಾಳುಗಳು ಬೇಳಾಗಲಿ ಅಂತ ಹೇಳಿ ಆ ಥರ ಮಾಡೋದ್ರಿಂದ ಎಷ್ಟು ಹೊಡೆದು ಏನು ಲೆಕ್ಕ ಗೊತ್ತಿಲ್ಲ, ಸೈಂಟಿಫಿಕ್ ವೈಜ್ಞಾನಿಕವಾಗಿ ಡಾಟಾ ಇಲ್ಲ. ಡೆಫಿನೆಟ್ಲಿ ಒಂದೊಂದ್ಸಲ ದೊಡ್ಡ ಟ್ರಿಪ್ಪರೇ ಹೋಗಿರ್ತದೆ, ಇನ್ನೊಂದ್ಸಲ ಬರೀ ಟೂ ವೀಲರ್ ಹೋಗಿರ್ತದೆ. ಅದು ಯಾವ ಥರದ ವೆಹಿಕಲ್ಗಳು ಮೂವ್ ಆದವು, ಎಷ್ಟು ನಂಬರ್ ಆಫ್ ವೆಹಿಕಲ್ಸ್ ಅದ್ರ ಮೇಲೆ ಹೋದವು, ಆ ಆಧಾರದ ಮೇಲೆ ಬೆಳೆ ಕಾಳುಗಳು ಒಡೆದೋಗಿರೋ ಚಾನ್ಸ್ ಇರ್ತದೆ ಒಂದೇದ್ದು. ಎರಡನೇದ್ದು ಆ ಟೈರು ರೋಡ್ ಎಲ್ಲ ಅಡ್ಡಾಡಿದಂಥ ವೆಹಿಕಲ್ ಅಡ್ಡಾಡಿಬಿಟ್ರೆ ಸಗಣಿ ಏನೇನೋ ಹೊಲಸು ಅದ್ರ ಮೇಲೆಲ್ಲ ಕುಂತ್ಕೊಂಡು ಅನ್ಹೈಜಿನಿಕ್ ಪದಾರ್ಥ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಸ್ವಲ್ಪ ಈ ನಮ್ಮ ಈ ಕಡೆ ಭಾಗದಲ್ಲಿ ಸ್ವಲ್ಪ ಸಣ್ಣ ಹಿಡುವಳಿದಾರರಿಗೆ, ಯಾರು ಒಂದು ಎಕರೆ ಎರಡು ಎಕರೆ ಇರ್ತದೆ ಒಂದು ಹೆಕ್ಟೇರ್ವರೆಗೂ, ಅದಕ್ಕೆ ನಾವು ಎರಡೂವರೆ ಎಕರೆ ಇರೋವರೆಗೂ ರೈತರಿಗೆ ಸಣ್ಣ ಹಿಡುವಳಿದಾರರು ಅಂತ ಹೇಳ್ತೀವಿ. ಆ ಸಿರಿಧಾನ್ಯಗಳ ಪ್ರಾಮುಖ್ಯತೆ ನೋಡಿಕೊಂಡು ಮತ್ತು ಅವರು ಒಕ್ಕಣೆ ಮಾಡೋದು ಇದು ನೋಡಿಕೊಂಡು ಏನು ಮಾಡ್ತಾಯಿದ್ರೆ ಪದ್ಧತಿ ಅದು ಸರಿಯಾಗಿಲ್ಲ ಅಂತಕೊಂಡು ಒಂದು ಸಿರಿಧಾನ್ಯ ಒಕ್ಕಣೆ ಯಂತ್ರ ಕೃಷಿ ಇಂಜಿನಿಯರಿಂಗ್ ಮಹಾವಿದ್ಯಾಲಯದಲ್ಲಿ ಕೃಷಿ ಯಂತ್ರ ವಿಭಾಗದಲ್ಲಿ ವಿನ್ಯಾಸ ಮಾಡಿದ್ದೇವೆ. ಪ್ರತಿ ಗಂಟೆಗೆ 35-40 kg ನೀವು ಒಕ್ಕಣೆ ಮಾಡ್ಕೋಬೋದು. ಅಂದರೆ ನೀವು ದಿನಕ್ಕೆ ಒಂದು 2-3 quintal ಸಣ್ಣ ರೈತ ಏನು ಬೆಳೀತಾನೆ, 1-2 ಎಕರೆ ಅವನು ಎಲ್ಲಿ ಹೋಗ್ಲಾರ್ದೇ, ಯಾರು ರೋಡಿಗೆ ಹಾಕ್ಲಾರ್ದೇ, ಇನ್ನೊಬ್ಬರು ಕಾಯಿಲಾರ್ದೇ ಅವನು ಹಾಕ್ಕೊಂಡು ಒಕ್ಕಣೆ ಮಾಡ್ಕೋಬೋದು. ಒಂದು ಒಳ್ಳೆ ಗುಣಮಟ್ಟದ ನವೇನು ಕಾಳುಗಳನ್ನ ಬೇರ್ಪಡಿಸ್ಕೊಳ್ಬೋದು ಮತ್ತು ಲಾಸಸ್ ಕಡಿಮೆ ಮಾಡ್ಕೊಬೋದು ಅಂತ ಹೇಳ್ತಾ. ಇದೇ ರೀತಿ ಇನ್ನೂ ಹಲವಾರು ಕೆಲವೊಂದು ರಿಮೋಟ್ ಕಂಟ್ರೋಲ್ ಪವರ್ ವೀಡರ್ಸ್ ಅಂತ ಮಾಡಿದ್ವಿ. ಇತ್ತೀಚೆಗೆ ಈವನ್ ವೀಡಿಂಗ್ ಮಾಡ್ಬೇಕಾದ್ರೆ ಕಳೆ ತೆಗಿಬೇಕಾದ್ರೆ ಗಿಡಗಳು ಎತ್ತರ ಬೆಳೆದ ಮೇಲೆ ಟ್ರ್ಯಾಕ್ಟರ್ ಹೋದ್ರೆ ಗಿಡ ಮುರಿತಾವೆ ಅಂತ ಸಾಕಷ್ಟು ಜನ ರೈತರು ಬಂದು ನಮ್ಗೆ ಹೇಳಿದ್ರು. ಆ ನಿಟ್ಟಿನಲ್ಲಿ ಪವರ್ ಟಿಲ್ಲರ್ ಏನಿರ್ತಾವಲ್ಲ, ನೀವು 3-3.5 ಎಕರೆ ಅಗಲ ಏನಾದರೂ ಹತ್ತಿ ಅಥವಾ ತೊಗರಿ ಹಾಕ್ಕೊಂಡಿದ್ರೆ 2.5 feet ಅಗಲ ಪವರ್ ಟಿಲ್ಲರ್ ಇರ್ತದೆ, ಅದಕ್ಕೆ ವೀಡ್ರಿ ಅಟ್ಯಾಚ್ಮೆಂಟ್ ಇರ್ತದೆ, 2 rotary. ಅದನ್ನು ನೀವು ಬೆಳೆ ಸಾಲುಗಳಲ್ಲೇ ನೀವು ಓಡಿಸಿಬಿಟ್ಟು ವೀಡಿಂಗ್ ಅದಕ್ಕೆ ಕಳೆ ತೆಗಿಬೋದು. ಬಟ್ ಅದಕ್ಕೂ ಏನಾಯಿತು, ಪವರ್ ಟಿಲ್ಲರು ಕೈಲೇ ಹಿಡಿದು ನಡೆಸಬೇಕು, ಅದು ಇಂಜಿನ್ ಆಪರೇಟೆಡ್. ಬಟ್ ಆ ಟೈಮಲ್ಲಿ ಏನಾಗ್ತದೆ, ವೈಬ್ರೇಷನ್ ಬರ್ತದೆ ಕೈಗೆ, ಇದೆಲ್ಲ ಭುಜಗಳು ನೋಯ್ತವೆ, ಕಂಟಿನ್ಯೂಸ್ ಆಗಿ ಸರಿಯಾಗಿ 1 ಎಕರೆ ಕೂಡ ಮಾಡೋಕೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಯಾರೋ ಆಪರೇಟರ್ ಮುಂದೆ ಬರ್ತಾ ಇದ್ದಿಲ್ಲ ಅಂತ ತಿಳ್ಕೊಂಡು ಅದನ್ನು ನೋಡಿಬಿಟ್ಟು ಅದನ್ನು ಕೂಡ ರಿಮೋಟ್ ಆಪರೇಟೆಡ್. ರಿಮೋಟ್ಲೇ ನಾವು ಹೆಂಗೆ ಗೊಂಬೆಗಳಲ್ಲೆಲ್ಲ ಆಡಿಸ್ತೀವಲ್ಲ ಆ ಥರ, ಆ ಮಷಿನ್ನ ರಿಮೋಟ್ಲೇ ಚಲಿಸೋದು, ಮುಂದೆ ಹಿಂದೆ ಟರ್ನ್ ಮಾಡೋದಿಲ್ಲ. ಆ ಥರ ಕೂಡ ಒಂದು ಕಳೆ ತೆಗೆಯುವ ಯಂತ್ರ ಈ ಹತ್ತಿ ಮತ್ತು ತೊಗರಿಯಲ್ಲಿ ಅದನ್ನು ಕೂಡ ಅಭಿವೃದ್ಧಿಪಡಿಸಿದ್ವಿ. ಈ ರೀತಿ ಸ್ವಲ್ಪ ಸಾಕಷ್ಟು ಆಧುನಿಕ ಕೃಷಿ ಯಂತ್ರೋಪಕರಣಗಳನ್ನು ಕೃಷಿ ಇಂಜಿನಿಯರಿಂಗ್ ಮಹಾವಿದ್ಯಾಲಯದಲ್ಲಿ ಅಭಿವೃದ್ಧಿಪಡಿಸಿದ್ವಿ. ತಾವು ಅನುಕೂಲ ಆದರೆ ಕೃಷಿ ಇಂಜಿನಿಯರಿಂಗ್ ಮಹಾವಿದ್ಯಾಲಯಕ್ಕೆ ಭೇಟಿಯಾಗ್ಬೋದು, ಅಥವಾ ಯಾವತ್ತಾದರೂ ತಮಗೆ ಫ್ರೀ ಇದ್ದರೆ 9-5 ಸದಾ ನಾವು ಅಲ್ಲಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಯಂತ್ರೋಪಕರಣಗಳ ವಿಭಾಗ ತೆಗೆದಿರ್ತದೆ. ವಿವಿಧ ಯಂತ್ರೋಪಕರಣಗಳನ್ನು ತಾವು ನೋಡಿ ವೀಕ್ಷಣೆ ಮಾಡಿ ಅವುಗಳ ಬಗ್ಗೆ ಮಾಹಿತಿ ಪಡೆದುಕೊಂಡು ಹೋಗ್ಬೇಕಂತೇಳಿ ತಮ್ಮಲ್ಲಿ ನಾನು ವಿನಂತಿಸ್ಕೊಡ್ತೇನೆ. ಧನ್ಯವಾದಗಳು. ಇದುವರೆಗೂ ರಾಯಚೂರು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯವು ಅಭಿವೃದ್ಧಿಪಡಿಸಿದ ಸಿಂಪರಣ ಮತ್ತು ಸಿರಿಧಾನ್ಯ ಸಂಸ್ಕರಣಾ ಯಂತ್ರಗಳ ಕುರಿತು ಡಾ ವಿಜಯಕುಮಾರ್ ಪಲ್ಲೆದವರಿಂದ ಮಾಹಿತಿಯನ್ನು ಕೇಳಿದ್ರಿ. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಕಲ್ಮಲ ಗ್ರಾಮದ ಯುವ ರೈತ ರಮೇಶ್ ಅವರ ಕೃಷಿ ಅನುಭವಗಳನ್ನು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब भोले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಂದ್ರೆ ಇವತ್ತಿನ ನಮ್ಮ ಕಿಸಾನ್ವಾಣಿ ರೈತರು ಕಲ್ಮಲ ಗ್ರಾಮದ ರಮೇಶ್ ಅಂತೇಳಿ, ಯುವ ಕೃಷಿಕ, ಯುವಕರು ಕೃಷಿಯನ್ನ ಮಾಡ್ತಿದ್ದಾನೆ. ಪಿ ಯು ಸಿ ಅವರಿಗೆ ಶಿಕ್ಷಣ ಮುಗಿಸಿ ಒಕ್ಕಲತನ ಮಾಡಕತ್ತೇನ ರಮೇಶ್ ಅಂತೇಳಿ. ಇವತ್ತಿನ ಕಾರ್ಯಕ್ರಮದಲ್ಲಿ ರಮೇಶ್ ಅವರು ಅವರ ಕೃಷಿ ಅನುಭವಗಳನ್ನ ಹಂಚ್ಕೊತಿದ್ದಾರೆ. ರಮೇಶ್ ಎಲ್ಲಿ ತನ ಶಾಲೆ? ಶಾಲೆ ಸೆಕೆಂಡ್ ಇಯರ್ ಸರ್. ಯಾಕೆ ಶಾಲೆ ಇನ್ನೂ ಓದ್ತಾ ಇದ್ದೇ ಬಿಟ್ಟಿದ್ದೀನಿ ಸರ್? ಎಲ್ರಿ ಒಂದು 2 ಸಬ್ಜೆಕ್ಟ್ ಓದ್ರಿ, ಅದಕ್ಕೆ ಬಿಟ್ಟು ಬಿಟ್ಟು. ಏನ್ ಮಾಡ್ತಾರ ಅಪ್ಪ? ಅದು ಇದೆ ಹೊಲದ ಕೆಲಸ ಸರ್. ಎಷ್ಟಿದೆ ಭೂಮಿ ಮತ್ತೆ ಏನೇನು ಬೆಳೆಗಳನ್ನ ಹಾಕಿದಿರಿ? ನಮ್ದು ಏನಿಲ್ಲರಿ, 8 ಎಕರೆ ಐತ್ರಿ ಸ್ವಂತ. 8 ಎಕರೆ ಹತ್ತಿನ ಹಾಕಿವ್ರಿ. ಮತ್ತೆ ಇನ್ನು ಮತ್ತೆ ಲೀಸ್ ಅದು ಮಾಡ್ಕೊಂಡಿರಿ? ಇಲ್ಲ ಇಲ್ರಿ, ಲೀಜ್ ಏನಿಲ್ರಿ. 8 ಎಕರೆ ಫುಲ್ ಹತ್ತಿ ಹಾಕಿದ್ರಿ? ಹೋದ ವರ್ಷ ಏನ್ ಹಾಕಿದ್ರಿ ಹೊಲಕ್ಕೆ? ಹೋದ ವರ್ಷ ಕಡ್ಲೆ 2 ಎಕರೆ ಸರ್, 1/2 ಎಕರೆ ಕವಳೆ, ಗದ್ದೆ ರೀ ಸರ್, ಹತ್ತಿ ಉಳಿಕೆ ಸರ್. ಗದ್ದೆ ಮಾಡ್ಲಿಕ್ಕೆ ನೀರದು ಬರ್ತಾ ಇದೆ ನಿಮಗೆ? ಹ್ಞೂ, ನೀರು ಬರ್ತಾವ್ರಿ ಸರ್. ಈಗ ಹತ್ತಿ ಮಾಡಿರಲ್ಲ, 8 ಎಕರೆ ನೀರದು ಹಾಸಿರ್ರಿ, ಇದಕ್ಕೇನಿಲ್ಲ ನೀರು ಐತ್ರಿ ಸರ್. ಈ ಕಾಲ ನೀರು ಬಂದಾಗ ಬಿಡ್ಬೇಕ್ರಿ. ಈಗೆಲ್ಲ ಮಳೆ ಮೇಲೆ ಬಂದಿದೆ ಇದು? ಹಾಂ, ಮಳೆ ಮೇಲೆ ಬಂದಿರ ಸರ್. ಹೇಗೆ ಹೋದ ವರ್ಷ ಹತ್ತಿ ಹಾಕಿದ್ರಿ, ಈ ವರ್ಷನೂ ಹಾಕಿರಿ, ಹೆಂಗ್ ಬಂತು ಇಳುವರಿ ಹೋದ ವರ್ಷ ಎಲ್ಲ? ಎಲ್ಲ ಚಲೋ ಬಂದ್ರ ಸರ್. ಹೋದ ವರ್ಷ ಏನೋ ರೇಟನ್ನು ಬೇಸ್ ಸಿಕ್ಕದ್ರ ಸರ್, ಚಲೋ ಐತ್ರಿ, ಚಲೋ ಸಿಕ್ಕದ್ರಿ. ಹೇಗೆ ರೇಟ್ ಸಿಕ್ತು? ಇಳುವರಿ ಎಷ್ಟು ಬಂತು ಒಂದು ಎಕರೆಗೆ? ಎಕರೆಗೆ ಒಂದು 10 ಕ್ವಿಂಟಲ್ ಹಂಗ್ ಬಂದ್ರ ಸರ್. ನೀವೇ ಎಲ್ಲ ಸ್ವಂತ ಬಿತ್ತುದು, ಬೆಳೆಯುದು, ಕುಂಟಿ ಹೊಡೆಯುದು, ಕಳೆ ತಕ್ಕೊಳ್ಳೋದು ಎಲ್ಲ ಕೆಲಸ ನೀವೇ? ಹ್ಞೂ, ನಾವೇ ರೀ ಸರ್. ಕೂಲಿ ಆಳು ಹಚ್ತೀವಿ ರೀ ಸರ್, ಟೈಮ್ ಬಿದ್ದಾಗ. ಇಲ್ಲ ಅಂದ್ರೆ ನಾವೇ ತಕೊಂತೀವಿ ರೀ. ಎಷ್ಟು ಮಂದಿ ಹೊಲದಲ್ಲಿ ಕೆಲಸ ಮಾಡ್ತೀರಿ? ನಾವು ಮನೆಯವರಂದ್ರೆ 4 ಜನರು ಸರ್. ಪ್ರತಿನಿತ್ಯ 4 ಮಂದಿ ಹೊಲದಲ್ಲಿ, ನಿಮ್ಮ ಹೊಲದಲ್ಲೇ ಕೆಲಸ ಮಾಡ್ತೀವಿ? ಹಾಂ, ಕೆಲಸ ಮಾಡ್ತೀವಿ ಸರ್. ಈ ನೋಡ್ರಿ, 10 ಎಕರೆ 8 ಎಕರೆ ಅಂತಂದ್ರೂ ಮನೆಯಲ್ಲಿ ಎತ್ತುಗಳು ಬೇಕಾಗ್ತವೆ, ಟ್ರ್ಯಾಕ್ಟರ್ ಬೇಕಾಗ್ತವೆ. ಏನು ಮತ್ತೆ ಯಾವ ರೀತಿ ಒಕ್ಕಲತನ ಮಾಡಕತ್ತೀರಿ? ಟ್ರ್ಯಾಕ್ಟರ್ ಬೇಕಾದಾಗ ಟ್ರ್ಯಾಕ್ಟರ್ ಹೊಡಿಸಿ ಅಂತೀರಿ ಸರ್ ನಾವು. ಆಮೇಲೆ ಎತ್ತಲ್ಲಿ ಏನು ಗಳೆ ಬೇಕಾದ್ರೆ ಎತ್ತಲ್ಲಿ ಹೊಡ್ಕೊಂತೀವಿ. ಹೇಗೆ ನೀವು ಎತ್ತು ಟ್ರ್ಯಾಕ್ಟರ್ ಅದಾವ ನಿಮ್ದು ಅಥವಾ ಎಲ್ಲ ಬಾಡಿಗಿನ? ಇಲ್ಲ ರೀ, ಟ್ರ್ಯಾಕ್ಟರ್ ಸರ್, ಬೇಕ ಬಾಡಿಗೆ ಎತ್ತಷ್ಟೇ ನಂಬರ್. ಹ್ಞೂ, ಎತ್ತಷ್ಟೇ. ಎತ್ತುಗಳು ಎಷ್ಟು ವರ್ಷ ಆಯ್ತು ನೀವು ಮೊದಲಿಂದ ಎತ್ತುಗಳು ಅದಾವ ಅಥವಾ ಈಗ ಇತ್ತೀಚೆಗೆ? ಪ್ರದೇಶ ಅದಾವ್ರಿ ಸರ್, ಈಗ ಒಂದು 8 ವರ್ಷ ಆಯ್ತ್ರಿ ಸರ್. ಇವು ಅವು ಹಳೆವು ಇದ್ರು, ದೊಡ್ಡ ಇದ್ರು, ನಾವು ಅಪ್ಪನವ್ರ ಕೈ ಮೇಲೆ ನಾನು ಮಾಡಕ್ಕೆ 8 ವರ್ಷ ಆಯ್ತ್ರಿ ಸರ್. ಇವು ಹೇಗೆ ಒಂದ್ ದಿವಸಕ್ಕೆ ಎಷ್ಟು ಎಕರೆ ಕುಂಟೆ ಹೊಡಿತೀರಿ? ಒಂದು 4 ಎಕರೆ 5 ಎಕರೆ ಹೊಡಿಬೋದು ಸರ್. ಹ್ಞೂ, ಸಾಯ್ತು ಬಿರುಸಿತ್ತಂದ್ರೆ ಅಷ್ಟಾಗತ್ತಾ? ಹ್ಞೂ, 4 ಎಕರೆ ಆತದ್ರ ಸರ್. ಹಾಂ, ಆಗುತ್ತೆ. ಹ್ಞೂ, ಮತ್ತೀಗ ಮಡಿಕೆ ಹೊಡಿಯೋದು, ಆಮೇಲೆ ಇದನ್ನ ಮಾಡೋದಾದ್ರೆ ಹರಗೋದು, ಹರಗೋದಾದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಹಾಂ, ಅದಕ್ಕೆ ಏನು ಕಸಿರೋದಲ್ರ ಸರ್, ಜಾಸ್ತಿ ಆಗ್ತಾರೆ. ಮತ್ತೆ ಬಿತ್ತನೆ ಅದು ಮಾಡ್ತೀರಿ ಎತ್ತಿನಿಂದ? ಬಿತ್ತನೆ ಅದು ಏನು ಮಾಡೋದ್ರ ಸರ್, ಅವಾಗ ಬಿತ್ತಿದ್ರಿ ಸರ್. ಈಗೇನೆಲ್ಲ ಬೇರೆ ಟ್ರ್ಯಾಕ್ಟರ್ ಬಂದವ್ರು, ಟ್ರ್ಯಾಕ್ಟರ್ಲ್ಲಿ ಬೇರೆ ಸರ್. ಹತ್ತಿಯಲ್ಲಿ ಏನಾದರೂ ಸಿಂಪರಣೆ ಮಾಡೋದು, ಸ್ಪ್ರೇ ಮಾಡಬೇಕಾದ್ರೆ ಹತ್ತಿ ಒಳಗೆ ಏನು ನೀವು ಬರೇ ಹೊಡಿತೀರಿ ಅಥವಾ ಟ್ರ್ಯಾಕ್ಟರ್ನಿಂದ ಸ್ಪ್ರೇ ಮಾಡಿಸ್ತೀರಿ? ಹೊಡಿತೀವ್ರಿ ಅಂತ ಬೈಲಲ್ಲಿದ್ದು ಟ್ರ್ಯಾಕ್ಟರ್ ಹೊಡಿಸ್ತೀವಿ. ಹಾಂ, ಹೇಗೆ ಟ್ರ್ಯಾಕ್ಟರ್ ಬಾಡಿಗೆ ಅದು ಹೇಗೆ ತಗೋತೀರಿ? ಒಂದು 600 ರೂಪಾಯಿ ಸರ್, ಒಂದು ಟ್ಯಾಂಕಿ. ಹ್ಞೂ, ಅಂದರೆ ಒಂದು ದಿವಸಕ್ಕೆ 2400? ಹಾಂ, 2400. 4 ಟ್ಯಾಂಕ್ ಅಂದ್ರೆ ಎಷ್ಟು ಎಕರೆಗೆ ಆಗತ್ತದು? 4 ಟ್ಯಾಂಕಿ ಅಂದ್ರೆ 8 ಎಕರೆಗೆ ಆಗ್ತಾರೆ ಸರ್. ಅಂದ್ರೆ ಒಂದು ಟ್ಯಾಂಕ್ ಎಕರೆ ಆಗ್ತದೆ ಸರ್, 3.5 ಎಕರೆ ಓದ್ದು ಒಂದು ಟ್ಯಾಂಕ್. ಹ್ಞೂ, 4 ಅಂದ್ರೆ 15 ಎಕರೆ. ಹಾಂ, ಹೊಡಿತಿದ್ರೆ. ಹಾಂ, ಹೊಡಿತದೆ ಸರ್ ಟ್ಯಾಕ್ಟರ್. ಟ್ಯಾಕ್ಟರ್ ಸ್ಪ್ರೇ ಹೆಂಗ ಅನ್ಸತ್ ನಿಮ್ಗೆ? ಚಲೋ ಸ್ಪ್ರೇ ಮಾಡಿಸೋದು? ಅನ್ಸತ್ ಸರ್, ಅದು ಜಾಸ್ತಿ ಪ್ರೆಷರ್ ಇರ್ತದಲ್ರಿ, ಚಲೋ ಅನ್ಸ್ತದ್ರಿ. ಹಾಂ, ಎಲ್ಲ ಕಾರಣ ಆಯ್ತು. ನೀವು ಸಿಂಪರಣೆ ಮಾಡ್ತಿಲ್ಲ, ಒಂದ್ ದಿವಸಕ್ಕೆ ಎಷ್ಟು ಹೊಡಿತೀರಿ? ಒಬ್ಬ ಹೊಡಿಬೇಕಾದ್ರೆ ಪಂಪ್ ಹಾಕೊಂಡಿಲ್ಲ. ಹಾಂ, 6 ಎಕರೆ ಹೊಡಿಬೋದು ಸರ್. 6 ಎಕರೆ ಹೇಗೆ ಒಂದ್ ದಿವಸಕ್ಕೆ ಸಿಂಪರಣೆ ಮಾಡ್ಲಿಕ್ಕೆ ಅದು ಎಷ್ಟು ತಗೋತಾರೆ ಎಣ್ಣೆ ಮನುಷ್ಯರಾದ್ರೆ? ಹೊಡೆ ಹಾಕ ಸರ್, ಕೂಲಿ 500 ರೂಪಾಯಿ ತಗೊಂತಾರೆ ಸರ್. ಈಗ ನೋಡ್ರಿ ರಮೇಶ್ ಅವರೇ, ನೀವು ಪಿ ಯು ಸಿಯನ್ನ ಬಿಟ್ಟು ಒಕ್ಕಲತನ ಮಾಡಕತ್ತೀರಿ, ಹೆಂಗ ಅನಿಸ್ತದ? ಒಕ್ಕಲತನ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ಖುಷಿ ಆಗ್ತಾ ಇದೆ? ಹೇಗೆ ಖುಷಿ ಆಗ್ತಾರೆ? ರೇಟ್ ಪಾಟ್ ಎಲ್ಲ ಚಲೋ ಸಿಗ್ರೆ ಖುಷಿ ಅನಿಸ್ತದ ಸರ್, ಇಲ್ಲಾಂದ್ರೆ ಬೇಸರ ಬರ್ಸ್ತದ. ರೇಟ್ ಅದು ಹೇಗೆ ನಿಮಗೆ ಯಾವಾಗಾದ್ರೂ ಲಾಸ್ ಆದದ್ದು ಅನುಭವ? ಇಲ್ಲ, ಅವಾಗ ಸಹ ಅವಾಗ ಲಾಸ್ ಆಗಿದ್ರೆ ವಾದರ್ಸ್ ಅಂದ್ರೆ ಚಲೋ ಸಿಕ್ಕದ್ರಿ ಸರ್. ಬೆಳೆ ಏನ್ ತೆಗರಿ 10 ಕ್ವಿಂಟಲ್ ಬಂದದ್ರಿ, ರೇಟ್ 8,000 ಸರ್ ಹೋಯ್ದ್ರಿ. ನೆಲ್ಲ ಹಾಕ್ತಿವಿ ಅಂದ್ರೆ ನೆಲ್ಲ ಎಷ್ಟು ತಕೋದ್ರಿ ಒಂದ್ ಎಕರೆಗೆ? ನೆಲ್ಲ ಒಂದ್ ಎಕರೆ ಅಂದ್ರೆ ಆಯ್ತು ಹಾಕಲ್ರಿ ಸರ್, ನಾವು ಮನೆಗೆ ಅಷ್ಟೇ ಒಂದ್ 1/2 ಎಕರೆ ಹಾಕಿವ್ರಿ ಸರ್. ಮನೆಗೆ ಮಣಿಪುರದಾಗ ಒಂದ್ 7-8 ಚೀಲ ಹಾಕತ್ ಸಾಕು? ಅದಾದ್ರಿ 7-8 ಚೀಲ 10 ಚೀಲ ಆರಾಮ. ಮೆಣಸಿನ್ಕಾಯಿ ಹಾಕ್ತಿರಿ? ಮೆಣಸಿನ್ಕಾಯಿ ಹಾಕಿದ್ರಿ, ಈಗ ಹಾಕಿಲ್ರಿ, ಈ ವರ್ಷ ಬಿಟ್ಟು. ಈ ವರ್ಷ 8 ಎಕರೆ ಹತ್ತಿ ಮಾಡ್ಕೊಂಡ್ಬಿಟ್ಟು? ಹ್ಞೂ, ಹತ್ತಿ ಮಾಡಿವಿ ರೀ. 8 ಎಕರೆ ಹೆಂಗ ಅನಿಸ್ತದ ಹತ್ತಿ? ಸುಮಾರಿಗೆ ಒಂದ್ 2 ತಿಂಗಳು ಬೆಳೆ ಇರ್ಬೇಕು ನಿಮ್ದು? 2 ತಿಂಗಳು 2 ತಿಂಗಳು ಐತ್ರಿ ಸರ್. ಎಷ್ಟು ಸಿಂಪರ್ಣೆ ಆಗಿದೆ ಈಗ ಎಣ್ಣೆ ಸರ್? 4-5 ಸಹಿತ ಆಯ್ದ್ರಿ. ಭಾಳ ಆಯ್ದ್ರಿ ಸರ್. ಮತ್ತೆ ಇದು ಮುದುರು ಪದರು ಬರಕತ್ತಿದ್ರಲ್ರಿ, ಅದಕ್ಕೆ ಮ್ಯಾಲೆ ಮ್ಯಾಲೆ ಹೊಡ್ಕಂತಿದ್ರೆ ಚಲೋ ಅನಿಸ್ತದ್ರಿ. ಈಗ ನೀವೇ ಹೊಡಿತೀರಾ, ಎಲ್ಲರೂ ಹೋಗಿ ಕೇಳಿ ಮಾಲ್ ತಂದು ಮಾಹಿತಿ ಪಡ್ಕೊಂಡು ಹೊಡಿತೀರಿ? ಇಲ್ಲರಿ, ನಾವು ಹೋಗ್ತೀವ್ರಿ, ನಮ್ಮ ಹತ್ತಿ ಏನಾಗೈತಿ ರೋಗ ನೋಡ್ಕೊಂಡು ಅಂಗಡಿಗೆ ಹೋಗಿ ಹೇಳ್ತೀವ್ರಿ, ಅವ್ರು ಕೊಡ್ತಾರ್ರಿ ಎಣ್ಣೆ ತೊಗೊಂಬಂದು ಹೊಡಿತೀವ್ರಿ. ಅವ್ರಿಗೆ ನಾವು ತೋರಿಸ್ತೀರ ಇದನ್ನ ಮುರ್ಕೊಂಡು ಹೋಗಿ ಹಿಂಗಾಗೈತೆ ಅಂತೇಳಿ ತೋರಿಸ್ತೀವ್ರಿ ಸರ್. ಎಲೆ ಏನ ಕಾಯಿ ಈ ತರ ಆಯೋದ್ರಿ ಅಂತ ತೋರಿಸ್ತೀವ್ರಿ ಸರ್. ಹೋಗಿ ಹೇಳ್ತಾರೆ ಹಿಂಗ ಮುದ್ರ ಆಯೋದೊಡಪ್ಪ ಅಂದ್ರೆ ಇದು ಹೊಡ್ಯಪ್ಪ ಅಂತ ಹೇಳ್ತಾರೆ, ತೊಗೊಂಬಂದು ಹೊಡಿತೀವ್ರಿ ಸರ್. ಮತ್ತೆ ನಿಮ್ಮಲ್ಲಿ ಕಲ್ಮಲದಲ್ಲಿ ಕೃಷಿ ಕೇಂದ್ರ ರೈತ ಸಂಪರ್ಕ ಕೇಂದ್ರದಲ್ಲಿ ಅಲ್ಲಿಗೆ ಹೋಗೋದಿಲ್ಲ? ಇಲ್ಲ, ರಾಯಚೂರಿಗೆ ಹೋಗ್ತೀವ್ರಿ. ನಾವು ಬೀಜ ಸಿಗ್ತಾವ, ಎಣ್ಣೆ ಸಿಗ್ತಾವ, ಕೃಷಿ ಇಲಾಖೆದ್ದು ರೈತ ಸಂಪರ್ಕ ಕೇಂದ್ರ ಐತ್ರಿ ಸರ್. ಇಲ್ಲಿ ತರಲ್ರಿ, ನಾವು ಅಪ್ಪನವ್ರು ರಾಯಚೂರಿಗೆ ಹೋಗಿ ತಗೊಂಡ್ಬರ್ತಾರೆ. ಎಷ್ಟು ಜನ ಮನೆಯಲ್ಲಿ ಕೆಲಸ ಮಾಡೋರಿದ್ರಿ? 4 ಜನ ಸರ್. ಮತ್ತೆ ಎತ್ತುಗಳ ಜೊತೆ ದನಗಳದಾವ? ಹ್ಞೂ, ಅದಾವ್ರಿ ಸರ್. ಒಂದು ಆಕಳ, ಇನ್ನೊಂದು ಊರಿ ಐತ್ರಿ. ಹೇಗೆ ಏನಾದ್ರು ಮಾಡ್ಕೋತೀರಾ ಆಕಳದ್ದು? ಹ್ಞೂ, ಏನೇ ಸರ್, ಈಗೆಲ್ಲ ಕಾಲು ಮಾರಿ ಒಂದು ಸಣ್ಣದ ಐತ್ರಿ ಸರ್ ಕರ. ನೋಡ್ರಿ, ಒಕ್ಕಲ್ತನ ನಿಮ್ಗೆ ನಿಮ್ಮ ಒಂದು ಭಾಗದಲ್ಲಿ ಮೊದಲೆಲ್ಲ ಎತ್ತುಗಳು ಭಾಳ ಇದ್ದು, ಈಗೆಲ್ಲ ಎತ್ತುಗಳು ಕಡಿಮೆ ಆಗ್ಯಾವೆ. ಎತ್ತುಗಳ ಮೇಯಿಸೋದು ಎಲ್ಲ ಕಷ್ಟ ಅಂತ ಹೇಳ್ತಾರೆ, ಮತ್ತೆ ನೀವು ಹೆಂಗೆ ಮಾಡ್ತೀರಿ? ಹಂಗೆ ಮಾಡ್ತೀರಿ ಸರ್, ಮೇವು ಪಾವು ಜಾಸ್ತಿ ಹಾಕೊಂಡ್ಬಿಡ್ತೀವ್ರಿ ಹುಲ್ಲು, ಹಂಗಾಗಿ ಅದನ್ನ ಮೇಯಿಸ್ಕೊಂತಿರ್ತೀರಿ ಸರ್. ಎಷ್ಟು ಗಂಟೆಗೆ ಹೊಲಕ್ಕೆ ಬರ್ತೀರಿ ದಿವಸ? ಎಷ್ಟು ತಾಸು ಕೆಲಸ ಮಾಡ್ತೀರಿ? ಮುಂಜಾನೆ 6-6 ವರೆಗೆ ಹೊಲ್ದಾಗ ಇರ್ತೀರಿ ಸರ್. ಸಾಯಂಕಾಲ 6 ಗಂಟೆ ತನ ಇಲ್ಲಿ ಹೊಲ್ದಾಗ ಸರಿ. ಊಟ ಪಾಠ? ಊಟ ತೊಗೊಂಬರ್ತೀವ್ರಿ ಸರ್. ಪ್ರತಿನಿತ್ಯ ಏನು ಮನೆಯಲ್ಲಿ ಹೇಗೆ ನೀವು ಬೆಳೆದದ್ದನ್ನು ಊಟ ಮಾಡ್ತೀರಾ ಅಥವಾ ಎಲ್ಲ ಊಟ ಮಾಡ್ತೀರಿ? ರೊಟ್ಟಿ, ಕಾಯಿಪಲ್ಯ, ಹೀರೆಕಾಯಿ, ಅನ್ನ. ರೊಟ್ಟಿ ಅಂದ್ರೆ ಜೋಳ ಬೇಕಲ್ಲ, ಜೋಳ ಬೆಳಿತೀರಿ? ಹ್ಞೂ, ಜೋಳ ಬಿಳಿ ಜೋಳ ತಗೊಂತೀರಿ ಸರ್. ಬಿಳಿ ಜೋಳ ಏನು ಹಾಕಿಲ್ರಿ? ಯಾಕೆ ನೀವು ಹಾಕೋಬೋದ್ರೆ ಒಂದು 1/2 ಎಕರೆ ಹಾಕಿಲ್ರಿ ಈ ವರ್ಷ? ನಾವು ವರ್ಷ ಹಾಕ್ತಿದ್ರು ಒಂದು 1/2 ಎಕರೆ. ಹ್ಞೂ, 1 ಎಕರೆ ಹಂಗೆ ಹಾಕಿ. ಏ, ಎಷ್ಟು ಬರೋದು ಜೋಳ 1 ಎಕರೆ ಹಾಕಿದ್ರೆ? 1 ಎಕರೆ ಹಾಕಿದ್ರೆ ಅದು ನೀರು ಪಾರು ಬೇಸ್ಬಿಟ್ರೆ ಬೇಸ್ಬಾರ್ದು ಸರ್. ಬೈಲೋಲ್ ಆದ್ರೆ ಸ್ವಲ್ಪ ಕಮ್ಮಿ ಬರ್ತಾರೆ ಹೇಳಿದ್ರೆ. ಮತ್ತೆ ಮನೆಯಲ್ಲಿ ಒಕ್ಕಲ್ತನದಿಂದ ಅನುಕೂಲತೆ ಆಗಾಕತ್ತಿದ, ವರ್ಷದಿಂದ ವರ್ಷಕ್ಕೆ ಲಾಭ ಬರಾಕತ್ತಿದ್ ಒಕ್ಕಲ್ತನದಾಗ ಲುಕ್ಷಾನ ಆಗತ್ತೈತಿ ನಿಮ್ಗೆ? ಅವಾಗೇನು ಬೇಸ ಒಂದ್ ಲೆಕ್ಕದಾಗ ಆಯ್ತಿರಿ ಸರ್. ವಾದಸ ಅಂತ ಬೇಸ ಇರ ಲಾಭ ಏನು ಇಲ್ಲ ಅಂತ ಇಲ್ಲರಿ ಸರ್. ಹತ್ತಿ ಒಳಗೆ ಎಷ್ಟು ಲಾಭ ಆತ್ ನಿಮ್ಗೆ ಹೋದ ವರ್ಷ ಎಲ್ಲ ರೊಕ್ಕ ಪಕ್ಕ ಹೆಂಗ ಚೆನ್ನಾಗಿ ಬಂದ್ ನಿಮ್ಗೆ ಏನ್ ಮಾಡಿದ್ರಿ? ಮತ್ತೆ ಏನಿಲ್ರಿ, ಲಗ್ನ ಈಗ ನಮ್ ತಂಗಿ ಲಗ್ನ ಏನ್ ಮಾಡಿದ್ರಿ ಸರ್. ಮತ್ತೆ ಈ ಸಲ ಒಳ್ಳೆ ಬಂಪರ್ ಬರ್ಬೋದು ಹತ್ತಿ, ಒಳ್ಳೆ ರೀತಿಯಿಂದ ಐತಿ ನಿಮ್ದು ಹತ್ತಿ ಬೆಲೆ. ಮತ್ತೆ ಏನೇನು ಒಕ್ಕಲ್ತನದಿಂದ ಅಭಿವೃದ್ಧಿ ಮಾಡ್ಕೊಳ್ತಾಕತ್ತಿರಿ ವರ್ಷ ವರ್ಷ? ಏನ್ ಬದಲಾವಣೆ ಆಗತ್ತೆ ನಿಮ್ದು? ಏನಿಲ್ರಿ, ದಿನಕ್ಕೆ ವರ್ಷಕ್ಕಿಷ್ಟು ಸ್ವಲ್ಪ ಹೆಚ್ಚು ಮಾಡಿದ್ರು. ವಾದರ್ಸ ಒಂದು 6 ಎಕರೆ ಇಟ್ಟಿದ್ರು, ಈ ವರ್ಷ 8 ಎಕರೆ ಇಟ್ಟಿವಿ ಸರ್ ಹತ್ತಿ. ಇನ್ನು ಮತ್ತೆ ಮನೆಯಲ್ಲಿ ದುಡಿಯೋರಿದ್ರೆ 4 ಜನ ಇದ್ರಿ, ಲೀಸ್ ತಗೊಂಡ್ ಮಾಡ್ಬೋದಲ್ಲ ಯಾಕೆ? ಇಲ್ರಿ ಸರ್, ಅಷ್ಟೇ ಸಾಕ್ರ ಸರ್ ಮಾಡೋದು. ಮತ್ತೆ ಆಳು ಪಾಳ ಸಿಗಲ್ರಿ, ಬಹಳಷ್ಟು ಆಸೆ ಮಾಡಬಾರ್ದು. ಆಸೆ ಮಾಡಬಾರ್ದು ಸರ್. ಅಂದ್ರೆ ನೀವು ನಿಮ್ಮ ಕಸ ತೆಗಿದಾತು, ಎಣ್ಣೆ ಹೊಡಿದಾತು, ಯಾರನ್ನು ಹಚ್ಚಕ್ ಹೋಗಲ್ಲ, ನೀವೇ ಸ್ವಂತ ಮಾಡ್ಕೊಂಡು? ಹಾ, ನಾವು ತೆಗಿತೀವ್ರಿ, ಎಮರ್ಜೆನ್ಸಿ ಬಡಾನ ಆಗ್ಬೇಕಂದಾಗ ಹಚ್ಚಿಸ್ತೀವ್ರಿ ಸರ್. ಈಗ ನೋಡು ರಮೇಶ್, ತನಗೆ ನಿಮ್ಮ ಪಿ ಯು ಸಿ ತನ ಫೇಲ್ ಆದ ಒಂದೆರಡು ವಿಷಯ ಹೋದ್ರು ಬಿಟ್ಬಿಟ್ಟೆ ಅಂತಂದ್ರೆ, ಮನೆಯಲ್ಲಿ ಇಲ್ಲಪ್ಪ ಬೇಡ ಓದ್ಕೊ ಮುಂದಂತಕ್ಕಂಥ ವಿಚಾರ ಬರಲಿಲ್ಲ ನಿನಗೆ, ಯಾರು ಹೇಳಿಲ್ವಾ? ಹೇಳಿದ್ರಿ ಸರ್, ನಾನೇ ಬಿಟ್ಬಿಟ್ಟೆ ಸರ್. ಅಂದ್ರೆ ಆಸಕ್ತಿ ಇದ್ದಿಲ್ಲ ಸರ್? ಇದ್ದಿದ್ದಿಲ್ಲ ಸರ್. ಮತ್ತೆ ಯಾವಾಗಾರ ಅನ್ಸಂಗಿಲ್ಲ ನಿನಗೆ ಬಿಸಿಲಾಗೆಲ್ಲ ದುಡಿಬೇಕು, ಏನಪ್ಪ ಸುಮ್ಮನೆ ಸಾಲಿ ಕಲ್ತಿರ್ ಚಲೋ ಇತ್ತು ಅಂತೇಳಿ? ಇಲ್ಲ ಇಲ್ಲ, ಅನ್ಸಲ್ಸಲ್ರಿ ಸರ್. ಅನ್ಸಲ್ರಿ, ಎಲ್ಲ ಒಕ್ಕಲ್ತನ ಎಲ್ಲ ರೋಡ ಅಡ್ಜಸ್ಟ್ ಆಗಿಬಿಟ್ಟದ ಸರ್. ಈಗ ಮಳೆ ಆಗಿಬಿಡ್ತದ, ಹೊಲ್ದಾಗ ಕೆಲಸ ಇರೋದಲ್ಲ, ಅಂತ ಟೈಮ್ದಾಗ ಏನ್ ಮಾಡ್ತೀರಿ? ಏನಲ್ರಿ, ಹೊಲ್ಗಳಿಗೆ ಹೋಗಿ ಎತ್ತುಗಳಿಗೆ ಮೇವು ಕೊಯ್ಕೊಂಬಂದು ಮೇಸಿಂತಿರ್ತದ ದನಗಳು ಸರ್. ಪದ ಏನಾರ ಕಣಿವೆ ಮೇಲೆ? ಹಾ, ಹೊಲ್ದುಗಳ ಸರ್. ಹ್ಞೂ, ಮೇವು ಪಾವು ಕೊಯ್ಕೊಂಬಂದು ಸರ್. ಎಲ್ಲ ಸ್ವಂತ ಕೆಲಸ ಮಾಡ್ತೀರಿ, ಖಾಲಿ ಅಡ್ಡಾಡಂಗಿಲ್ಲ ಒಟ್ಟು? ಇಲ್ಲ ಇಲ್ಲ, ಖಾಲಿ ಏನು ಅಡ್ಡಾಡಲ್ಲ ಸರ್. ಫಾಲ್ತು ಅಂತ ಹೇಳ್ತಾರ, ಫಾಲ್ತು ಕೆಲಸ? ಫಾಲ್ತು ಏನಿಲ್ಲರಿ ಸರ್, ನಾವೇನು? ಹ್ಞೂ, ಎಲ್ಲ ಕೆಲಸ ಸರ್, ಅದಾಗಣದು ಇದಾಗಣದ ಸರ್. ಮತ್ತೇನದ ಇನ್ನೂ ವಿಚಾರ, ಯಾವ ರೀತಿ ಅಭಿವೃದ್ಧಿ ಆಗ್ಬೇಕಂತ ಹೇಳಿ ಇಷ್ಟ ಮಾಡ್ಕೊಂತ ಹೋಗ್ಬೇಕಂತ ಐತೆವೋ, ಅಥವಾ ಇನ್ನೂ ಬದಲಾವಣೆ ಮಾಡ್ಕೋಬೇಕು, ನಮ್ಮ ಒಕ್ಕಲ್ತನ ಸುಧಾರಣೆ ಮಾಡ್ಕೋಬೇಕಂತಕ್ಕಂಥ ಸರ್? ವರ್ಷ ಗೊತ್ತಾಯ್ತು ಅಂದ್ರೆ ಮುಂದಕ್ಕೆ ಸ್ವಲ್ಪ ಹೆಚ್ಚಿಗೆ ಮಾಡ್ಬೋದು ಅಂತ ಸರ್ ಐತ್ರಿ ಸರ್ ಮನ್ಸು. ಒಟ್ಟಾರೆ ಖುಷಿ ಐತಿ ಒಕ್ಕಲ್ತನದಾಗ? ಹಾ, ಖುಷಿ ಐತ್ರಿ. ಸಾಲಿ ಬಿಟ್ರು ಪರವಾಗಿಲ್ಲ, ಒಕ್ಕಲ್ತನದೊಳಗೆ ನೆಮ್ಮದಿಯನ್ನ ಕಾಣಕತ್ತಿ? ಹಾ, ನೆಮ್ಮದಿಯನ್ನ ಕಾಣ್ತು ಸರ್, ಸಿಕ್ಕ ನೆಮ್ಮದಿಯನ್ನ ಆರಾಮ್ ಕಾಣ್ಬೋದು ಸರ್. ಹೇಗೆ ನಿಮ್ಮ ಊರಲ್ಲಿ ಬಹಳಷ್ಟು ಮಂದಿ ಲೀಸ್ ಕೊಡ್ತಾರಲ್ಲ ಕಲ್ಮಲ್ದಲ್ಲಿ, ಯಾಕೆ ಒಕ್ಕಲ್ತನ ಮಾಡ್ಲಿಕ್ಕೆ ಆಗೋದಿಲ್ವಾ? ಭೂಮಿಯನ್ನು ಲೀಸ್ ಕೊಡ್ತಿರ್ತದಲ್ರಿ ಸರ್ ಭೂಮಿ, ಹಂಗಾಗಿ ಕೊಟ್ಬಿಡ್ತಾರ ಸರ್ ಅವ್ರಿಗೆ, ಲೀಸ್ಗೆ ಹಾಕ್ಬಿಡ್ತಾರೆ. ಲೀಸ್ ಹಾಕಿ ಆರಾಮ ಇರ್ತಾರ, ಸ್ವಲ್ಪ ಸ್ವಂತ ಮಾಡೋದು ಆಗೋದಿಲ್ಲ ಅವ್ರಿಗೆ. ಅದಲ್ರಿ, ಅಕ್ಕಪಕ್ಕ ಜಾಸ್ತಿ ಇರ್ತಾವಲ್ರಿ, ಹೊಲ ಜಾಸ್ತಿ ಇರ್ತದ್ರಿ, ಅವ್ರ ತಲೆ ಕೆಡಿಸಿ ಅದ್ರ ಆರಾಮ ಇರ್ತಾರೆ ಸರ್. ಒಳ್ಳೇದು ರಮೇಶ್.